ಕಣದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿಕರ ಕೋಟಾದಡಿ ರೈತರು ಮತ್ತು ಕೃಷಿ ಕಾರ್ಮಿಕರ ಮಕ್ಕಳಿಗೆ ಕೃಷಿ ವಿಶ್ವವಿದ್ಯಾಲಯಗಳಿಗೆ ಪ್ರವೇಶಾವಕಾಶ, ಈ ಕುರಿತು ನೇರ ಫೋನಿನ ಕಾರ್ಯಕ್ರಮ. ಭಾಗವಹಿಸುವ ತಜ್ಞರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾ ಪಿಎಲ್ ಪಾಟೀಲ್, ಕುಲಸಚಿವರಾದ ಪಿಎಸ್ ಹೂಗಾರ್ ಹಾಗೂ ಶಿಕ್ಷಣ ನಿರ್ದೇಶಕರಾದ ಡಾ ವಿಆರ್ ಕಿರೇಸೂರು ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಎಚ್ಬಿ ರಾಮಣಗಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಇವತ್ತಿನ ನೇರ ಫೋನಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಫೋನಿನ ಕಾರ್ಯಕ್ರಮ ಬಹಳ ವಿಶೇಷವಾದಂಥದ್ದು. ಅದು ರೈತರು, ರೈತರ ಮಕ್ಕಳು ಕೃಷಿ ಪದವಿಗೆ ಮತ್ತು ಕೃಷಿ ಪದವಿಗೆ ಸಂಬಂಧಪಟ್ಟಂಥ ಯಾವುದೇ ಕೋರ್ಸ್ಗಳಿಗೆ ನಾವು ಪ್ರವೇಶ ಪಡಿಬೇಕಾಗಿತ್ತು ಅಂದರೆ ಅಲ್ಲಿ ಕೆಲವು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಅವಕಾಶಗಳು ಹೇಗೆ, ಪ್ರವೇಶ ಅವಕಾಶಗಳು ಏನೇನು, ಈ ನಿಟ್ಟಿನೊಳಗೆ ನಾವು ನೇರ ಫೋನಿನ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಬಂದಿದ್ದಾರೆ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರು, ಕುಲಸಚಿವರಾದಂಥ ಡಾಕ್ಟರ್ ಪಿ ಎಸ್ ಹೂಗಾರ್ ಅವರು ಹಾಗೂ ಶಿಕ್ಷಣ ನಿರ್ದೇಶಕರಾದಂಥ ಡಾಕ್ಟರ್ ವಿ ಆರ್ ಕಿರೇಸೂರ್ ಅವರು ಈ ಕಾರ್ಯಕ್ರಮದಲ್ಲಿ ನಿಮಗೆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ. ನೀವು ಮಾಡಬೇಕಂಥ ಫೋನ್ ಸಂಖ್ಯೆಗಳು ಯಾವುವು ಅಂದರೆ 244-344-14, ಇನ್ನೊಂದು ಸಂಖ್ಯೆ 244-344-15, ಇನ್ನೊಂದು 244-344-16. ಧಾರವಾಡದ ಹೊರಗಿಂದ ಫೋನ್ ಮಾಡಬೇಕಂಥವ್ರು ಎಸ್ ಟಿ ಡಿ ಕೋಡ್ ಸಂಖ್ಯೆಯನ್ನು ಬಳಸಬೇಕು, 0836 ಈ ಕೋಡ್ ಸಂಖ್ಯೆ. ಈಗ ಪ್ರಮುಖವಾಗಿ ಇಂಥ ಒಂದು ವಿಷಯವನ್ನು ಇಟ್ಟುಕೊಂಡು ನಾವು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಬಂದಂಥ ಎಲ್ಲ ಗಣ್ಯರನ್ನು ತಜ್ಞರನ್ನು ಸ್ವಾಗತವನ್ನು ಕೋರ್ತೀನಿ. ಎಲ್ಲರಿಗೂ ನಮಸ್ಕಾರ ಸರ್. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಸರ್. ಈಗ ಕೃಷಿಕರ ಕೋಟಾದಡಿ ರೈತರ ಮಕ್ಕಳಿಗೆ, ಕೃಷಿ ಕಾರ್ಮಿಕರ ಮಕ್ಕಳಿಗೆ ಏನು ಪ್ರವೇಶಾವಕಾಶಗಳು ಅಂತೇಳಿ ಅಂತೀವಲ್ಲ, ಅದ್ರ ಬಗ್ಗೆ ಸ್ವಲ್ಪ ಸ್ಥೂಲವಾಗಿ ಪರಿಚಯ ಮಾಡಿಕೊಟ್ರಿ. ಆಗಲ್ರಿ ರಾಮಡಿಗೆ ಅವರೇ, ಮೊಟ್ಟ ಮೊದಲು ಎಲ್ಲ ರೈತ ಬಾಂಧವರಿಗೆ ಈ ಶುಭ ಸಂಜೆಯ ವಂದನೆಗಳು. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನನ್ನೊಂದಿಗೆ ನಮ್ಮ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ವಿ ಆರ್ ಕಿರೇಸೂರ್ ಅವರು, ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಕುಲಸಚಿವರಾದಂಥ ಡಾಕ್ಟರ್ ಪಿ ಎಸ್ ಹೂಗಾರ್ ಅವರಿದ್ದಾರೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಷಿ ವಿಶ್ವವಿದ್ಯಾಲಯ ಅಂದರೆ ರೈತರಿಗೆ ಮೊಟ್ಟ ಮೊದಲು ನೆನಪಾಗೋದು ನಮ್ಮ ಕೃಷಿ ಮೇಳ. ಇದೇ ವರ್ಷ ಸೆಪ್ಟೆಂಬರ್ 9-12 ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಮೇಳವನ್ನು ಆಯೋಜಿಸಿದ್ದೇವೆ. ತಮಗೆ ಕೃಷಿ ಮೇಳಕ್ಕೆ ಬರುವುದಂತಂದರೆ ಹಬ್ಬದ ಒಂದು ವಿಶೇಷ ಸಡಗರ ಇರ್ತದೆ. ಕೃಷಿ ಮೇಳಕ್ಕೆ ಸೆಪ್ಟೆಂಬರ್ 9-12 ತಾವೆಲ್ಲರೂ ಬನ್ನಿರಿ ಅಂತ ವಿಶೇಷವಾಗಿ ತಮ್ಮೆಲ್ಲರಿಗೂ ಆಹ್ವಾನ ಮಾಡುತ್ತಾ ಇವತ್ತಿನ ಕಾರ್ಯಕ್ರಮ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ರೈತರ ಮಕ್ಕಳಿಗೆ ಪ್ರವೇಶ ಪಡಿಬೇಕಪ್ಪ ಅಂತಂದರೆ ನಮ್ಮ ಕರ್ನಾಟಕ ಗಣ ಸರ್ಕಾರ ಕೆಲವೊಂದು ಸವಲತ್ತುಗಳನ್ನು ಮಾಡಿಕೊಟ್ಟಿದೆ. ಇಲ್ಲಿ ಕರ್ನಾಟಕದಲ್ಲಿ ಕೃಷಿ ವಿಶ್ವವಿದ್ಯಾಲಯಕ್ಕೆ ಮುಖ್ಯವಾಗಿ ಬಿ ಎಸ್ ಸಿ ಕೃಷಿ ಅಂತ ಒಂದು ಪದವಿ, ಆಮೇಲೆ ಬಿ ಎಸ್ ಸಿ ಕೃಷಿಯಲ್ಲಿ ವ್ಯವಹಾರ ನಿರ್ವಹಣೆ ಅನ್ನುವಂಥ ಒಂದು ಇನ್ನೊಂದು ಪದವಿ ಕಾರ್ಯಕ್ರಮ, ಮತ್ತು ಬಿ ಎಸ್ ಸಿಯಲ್ಲಿ ಅರಣ್ಯ ಕಾರ್ಯಕ್ರಮ, ಮತ್ತು ಬಿ ಎಸ್ ಸಿಯಲ್ಲಿ ಈ ಸಮುದಾಯ ವಿಜ್ಞಾನ ಅಂತ ಹೇಳಿ, ಮೊದಲು ನಾವು ಗ್ರಹ ವಿಜ್ಞಾನ ಅಂತ ಹೇಳ್ತಿದ್ವಿ, ಈಗ ಅದು ಸಮುದಾಯ ವಿಜ್ಞಾನವಾಗಿದೆ, ಮತ್ತು ಈ ಆಹಾರ ತಾಂತ್ರಿಕತೆ ಅನ್ನುವಂಥ ಮತ್ತೊಂದು ಬಿ ಎಸ್ ಸಿಯಲ್ಲಿ. ಈ ಒಂದು 5 ವಿಷಯಗಳಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಏನು ಪದವಿಯನ್ನು ಕೊಡ್ತಾ ಇದೆ. ಇದರ ಜೊತೆಗೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಪಶು ವಿಜ್ಞಾನದ ಬಗ್ಗೆ ಅಂದರೆ ವೆಟರ್ನರಿ BBSC ಬಗ್ಗೆ ಮತ್ತು BSC ಹಾರ್ಟಿಕಲ್ಚರ್ ಬಗ್ಗೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಕೂಡ ಪ್ರವೇಶ ಪ್ರಕ್ರಿಯೆ ನಮ್ಮ ವಿಶ್ವವಿದ್ಯಾಲಯ ಜೊತೆಗೇ ನಡೀತಾ ಇರ್ತದೆ. ಇವೆಲ್ಲ ಒಂದು 7 ಕಾರ್ಯಕ್ರಮಕ್ಕೆ ಅಥವಾ ಇನ್ನೂ ಹಲವಾರು ಈ ವೆಟರ್ನರಿ ಯೂನಿವರ್ಸಿಟಿಯಲ್ಲಿ BSC ಡೇರಿ ಇದೆ, BSC ಫಿಸರಿ ಇದೆ. ಸೊ ಇವೆಲ್ಲ ಕೃಷಿಗೆ ಸಂಬಂಧಿತಂಥ ಎಲ್ಲ ಪದವಿ ಕಾರ್ಯಕ್ರಮಗಳಿಗೆ ರೈತರ ಮತ್ತು ಕೃಷಿ ಏನು ಕಾರ್ಮಿಕರ ಮತ್ತು ಕೃಷಿಗೆ ಸಂಬಂಧಿತವಾದಂಥ ಯಾವುದೇ ಚಟುವಟಿಕೆಗಳಲ್ಲಿ ತೊಡಗಿರಲಿ ಅಂತಹ ಮಕ್ಕಳಿಗೆ ನಮ್ಮ ಪ್ರತಿ ವರ್ಷ ಪ್ರವೇಶದ ನಿಗದಿಪಡಿಸಿದಂಥ ಸೀಟುಗಳಲ್ಲಿ 50% ನಮ್ಮ ಕರ್ನಾಟಕ ಗಣ ಸರ್ಕಾರ ಮೀಸಲಾಗಿಟ್ಟಿದೆ. ಈ 50% ಮೀಸಲಾತಿಯನ್ನು ದಯವಿಟ್ಟು ರೈತರು ತಮ್ಮ ಮಕ್ಕಳಿಗೆ ಯಾರ್ಯಾರು PUC 2ನೇ ವರ್ಷದಲ್ಲಿ ವಿಜ್ಞಾನದೊಂದಿಗೆ ಏನು ತೆರ್ಗಡೆ ಹೊಂದಿ CET ಭಾಗವಹಿಸಿದ್ದಾರೆ ಅಂಥವರು ಈ ಒಂದು ಪ್ರವೇಶ ಪಡಲಿಕ್ಕೆ ಅರ್ಹರಾಗಿರ್ತಾರೆ. ಸೊ ಆದ್ದರಿಂದ ತಾವು ದಯವಿಟ್ಟು ಈ ಒಂದು ಸದಾವಕಾಶವನ್ನು ಉಪಯೋಗಿಸ್ಕೊಳ್ಳ್ರಿ. ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಈ 5 ಪದವಿಗೆ ಸಂಬಂಧಪಟ್ಟಂತೆ ಒಟ್ಟಾರೆ 545 ಸೀಟುಗಳಿವೆ. ಅದರಲ್ಲಿ 272 ಸೀಟುಗಳು ಈ ಒಂದು ಮೀಸಲಾತಿಯ ಅಡಿಯಲ್ಲಿ ರೈತರ ಮಕ್ಕಳಿಗೆ ಮತ್ತು ಕೃಷಿ ಕಾರ್ಮಿಕರ ಮಕ್ಕಳಿಗೆ ಮತ್ತು ಕೃಷಿಯೇತರ ಚಟುವಟಿಕೆ ಈಗ ಏನು ಹೈನುಗಾರಿಕೆ ಮಾಡ್ತಿರ್ಬೋದು, ರೇಷ್ಮೆ ಮಾಡ್ತಿರ್ಬೋದು, ಜೇನು ಸಾಕಾಣಿಕೆ ಮಾಡ್ತಿರ್ಬೋದು, ಮೀನುಗಾರಿಕೆ ಮಾಡ್ತಿರ್ಬೋದು, ಹೀಗೆ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಲ್ಲಿ ತೊಡಗಿರುವಂಥ ಎಲ್ಲ ರೈತರ ಮತ್ತು ಅವರ ರೈತರ ಮಕ್ಕಳಿಗೆ ಈ ಒಂದು ಸೌಲಭ್ಯವಿದೆ. ಆದರೆ ಇಲ್ಲಿ ಒಂದು ಏನು ಮುಖ್ಯ ಏನಪ್ಪ ಅಂತಂದ್ರೆ ತಾವು ರೈತರು ಮತ್ತು ಕೃಷಿಯೇತರ ಚಟುವಟಿಕೆ ಮತ್ತು ಕೃಷಿ ಕಾರ್ಮಿಕರ ಚಟುವಟಿಕೆಗಳಲ್ಲಿ ತೊಡಗಿದ್ದೀರಿ ಅಂತ ಹೇಳಿ ತಮ್ಮ ತಾಲೂಕಿನ ತಹಸೀಲ್ದಾರರೊಂದಿಗೆ ದೃಢೀಕರಣವಾದ ಪ್ರಮಾಣ ಪತ್ರವನ್ನು ಅದೊಂದಿಗೆ ಈ ತಾವು CET ಈ ತಮ್ಮ ಒಂದು ಈ ಒಂದು ನಿರ್ಧರಿಸ ಪ್ರಮಾಣ ಪತ್ರವನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಈ ಕಾರ್ಯಕ್ರಮ ಆಗಲೇ 20ನೇ ತಾರೀಕಿನಿಂದ ಪ್ರಾರಂಭವಾಗಿದೆ. ಇದು ಇನ್ನೂ 2 ದಿನದಲ್ಲಿ 26ನೇ ತಾರೀಕುವರೆಗೆ ತಾವು ತಮ್ಮ ಎಲ್ಲ ದಾಖಲಾತಿಗಳ ಪ್ರಮಾಣ ಪತ್ರಗಳನ್ನು ಆ ಒಂದು CET ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡುವುದು ಪ್ರಕ್ರಿಯೆ 26ನೇ ತಾರೀಕು ರಾತ್ರಿ 12 ಗಂಟೆವರೆಗೆ ಇರ್ತದೆ. ಆಮೇಲೆ ಈ ಒಂದು ಏನು ಕೃಷಿ ಕೋಟಾದಡಿ ಒಂದು ಏನು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಂತ ಅರ್ಹರಿರುವಂಥ ಅಭ್ಯರ್ಥಿಗಳ ಪಟ್ಟಿಯನ್ನು 29ನೇ ತಾರೀಕು ಅದನ್ನು CET ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡ್ತಾರೆ. ಆಮೇಲೆ ಅದನ್ನು ಏನಾದರೂ ನ್ಯೂನತೆಗಳಿದ್ದರೆ ಅನರ್ಹ ಅಭ್ಯರ್ಥಿಗಳು ನ್ಯೂನತೆಗಳಿದ್ದರೆ 31ನೇ ತಾರೀಕುವರೆಗೂ ಅದನ್ನು ತಾವು ಸರಿಪಡಿಸಿಕೊಳ್ಳೋಕ್ಕೆ ಅವಕಾಶ ಇದೆ. ಮತ್ತು ಕೊನೆಯ ಪಟ್ಟಿಯನ್ನು 2ನೇ ತಾರೀಕಿನಂದು ಕೊನೆಯ ಪಟ್ಟಿಯನ್ನು ಅದು ಪ್ರಕಟಣೆ ಮಾಡ್ತಾರೆ. ಆಮೇಲೆ ಈ ಕೃಷಿ ಕೋಟಾದಡಿ ಪ್ರವೇಶ ಪಡಿಬೇಕಪ್ಪ ಅಂತಂದರೆ ಈ ಒಂದು ನಮ್ಮಲ್ಲಿ ಪ್ರಾಕ್ಟಿಕಲ್ ಟೆಸ್ಟ್ ಅಂತ ನಾವು ಮಾಡ್ತೀವಿ, ಪ್ರಾಯೋಗಿಕ ಪರೀಕ್ಷೆ ಅಂತ ಹೇಳಿ. ಆ ಪ್ರಾಯೋಗಿಕ ಪರೀಕ್ಷೆ June 6ನೇ ತಾರೀಕಿನಂದು ನಮ್ಮ ರಾಜ್ಯದ 16 ಕೇಂದ್ರಗಳಲ್ಲಿ ಇದು ನಡೀತದೆ. ತಾವು ಯಾವ ಕೇಂದ್ರದಲ್ಲಿ ಪ್ರಾಯೋಗಿಕ ಪರೀಕ್ಷೆ ಬರೀತೀರಿ ಅನ್ನೋದನ್ನು ನೀವು ನಿಮ್ಮ ಒಂದು ಏನು ಅಪ್ಲಿಕೇಶನ್ ಏನು ಹಾಕಿರ್ತೀರಲ್ಲ ಅಲ್ಲಿ ತಾವು ನಮೂದಿಸಿರ್ತೀರಿ. ತಮಗೆ ಸೆಂಟರ್ ಅಲಾಟ್ಮೆಂಟ್ ಬಂದಿರ್ತದೆ CET ಮೂಲಕ. ಆ ಒಂದು ಸಂಬಂಧಪಟ್ಟ ಕೇಂದ್ರಗಳಿಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಡಿ ಧಾರವಾಡದಲ್ಲಿ ಮತ್ತು ವಿಜಯಪುರದಲ್ಲಿ ಒಂದೇ ಕಾಲಕ್ಕೆ 6ನೇ ತಾರೀಕು ಜೂನ್ ತಿಂಗಳದಂದು 9 ಗಂಟೆಗೆ ಈ ಪ್ರಾಯೋಗಿಕ ಪರೀಕ್ಷೆ ಪ್ರಾರಂಭವಾಗ್ತದೆ. ಇದರಲ್ಲಿ ಕೃಷಿಗೆ ಸಂಬಂಧಪಟ್ಟಂಥ ಒಂದು ಏನು ನಾವು ಇಲ್ಲಿ ಒಂದು ಸ್ಪೆಸಿಮನ್ಗಳನ್ನು ನಾವು ಇಟ್ಟಿರ್ತೀವಿ, ಮಾದರಿಗಳನ್ನು ಇಟ್ಟಿರ್ತೀವಿ. ಇಲ್ಲಿ ಮಾದರಿಗಳು ಯಾವ ಥರ ಇರ್ತಾವಪ್ಪ ಅಂತಂದ್ರೆ ಕೃಷಿಗೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ 20 ಮಾದರಿಗಳಿರ್ತಾವೆ. ಒಟ್ಟಾರೆ ಪ್ರಾಯೋಗಿಕ ಪರೀಕ್ಷೆಯಲ್ಲಿ 50 ಮಾದರಿಗಳಿರ್ತಾವೆ. ಕೃಷಿಗೆ ಸಂಬಂಧಪಟ್ಟಂಥ ಒಂದು ವಿಷಯಗಳಲ್ಲಿ ಈಗ ಬೆಳೆಗಳು ಇರ್ಬೋದು, ಬೆಳೆಗಳ ಬೀಜಗಳು ಇರ್ಬೋದು, ಅವುಗಳ ಛಾಯಾಚಿತ್ರಗಳು ಇರ್ಬೋದು, ಆಮೇಲೆ ಯಾವುದೇ ಥರ ಗೊಬ್ಬರ ಇರ್ಬೋದು, ಸಾವಯವ ಗೊಬ್ಬರ ಇರ್ಬೋದು, ಜೈವಿಕ ಗೊಬ್ಬರ ಇರ್ಬೋದು, ಈ ಥರ ಎಲ್ಲ ಮಾದರಿಗಳು ಸುಮಾರು 20 ಇರ್ತಾವೆ ಕೃಷಿಗೆ ಸಂಬಂಧಪಟ್ಟಂಥ ಮಾದರಿಗಳು. ಆಮೇಲೆ ತೋಟಗಾರಿಕೆ ಸಂಬಂಧಪಟ್ಟಂಥ ಮಾದರಿಗಳು ಸುಮಾರು 10 ಇರ್ತವೆ. ಇಲ್ಲಿ ತೋಟಗಾರಿಕೆ ಒಂದು ಬೆಳೆಗಳ ಅಥವಾ ಹಣ್ಣಿನ ಗಿಡಗಳ ಟೊಂಗಿ ಇಡ್ಬೋದು, ನಾವು ಹಣ್ಣುಗಳನ್ನು ಇಡ್ಬೋದು, ಅಥವಾ ಎಲ್ಲ ಥರದ ತೋಟಗಾರಿಕೆ ಬೀಜಗಳನ್ನು ನಾವು ಅವು ಕಂಡು ಹಿಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಇಡ್ಬೋದು. ಆಮೇಲೆ ಅರಣ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಮಾದರಿಗಳು 5 ಇರ್ತವೆ. ಇಲ್ಲಿ ಗಿಡ ಮರಗಳ ಟೊಂಗಿಗಳನ್ನು ಇಡ್ತೀವಿ, ಅವುಗಳ ಬೀಜಗಳನ್ನು ಇಡ್ತೀವಿ. ಅವುಗಳನ್ನು ವಿದ್ಯಾರ್ಥಿಗಳು ಸರಿಯಾಗಿ ಗುರುತಿಸಿ ಒಂದು OMR ಶೀಟ್ನಲ್ಲಿ ಉತ್ತರವನ್ನು ಮಾರ್ಕ್ ಮಾಡಬೇಕಾಗತ್ತೆ. ಮತ್ತು ಇನ್ನು ಪಶುಸಂಗೋಪನೆ ವಿಷಯಕ್ಕೆ ಸಂಬಂಧಿಸಿದಂತೆ 15 ಮಾದರಿಗಳಿರ್ತವೆ. ಇಲ್ಲಿ ಬೇರೆ ಬೇರೆ ದನಗಳ ತಳಿಗಳು, ಆಕಳ ತಳಿಗಳು ಇರ್ಬೋದು, ಎಮ್ಮೆ ತಳಿಗಳು ಇರ್ಬೋದು, ಎತ್ತುಗಳು ತಳಿಗಳಿರ್ಬೋದು, ಆಮೇಲೆ ರೇಷ್ಮೆ ಇದರಲ್ಲಿ ಆಡುಗಳು, ಕುರಿಗಳು, ಕೋಳಿಗಳು, ಈ ಥರ ಎಲ್ಲ ಮಾದರಿಗಳ ಚಿತ್ರಗಳನ್ನು ಇಡ್ತೇವೆ ಇಲ್ಲಿ. ಆಮೇಲೆ ಈ ಪಶುಸಂಗೋಪನೆ ವಿಭಾಗದಲ್ಲಿ ಬರುವಂಥ ಕೆಲವೊಂದು ಉಪಕರಣಗಳನ್ನು ಕೂಡ ನಾವು ಇಡ್ತೇವೆ. ರೇಷ್ಮೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆಯಲ್ಲಿ ಬರುವಂಥ ಉಪಕರಣಗಳನ್ನು ಕೂಡ ನಾವು ಇಡ್ತೇವೆ. ಆಮೇಲೆ ಕೃಷಿ ಸಂಬಂಧಿತ ವಿಷಯದಲ್ಲಿ ಕೃಷಿ ಉಪಕರಣಗಳು ಕೂಡ ಇರ್ತವೆ. ಯಾವ್ಯಾವ ರೈತರು ಯಾವ ರಂಟಿ ಕುಂಟಿ, ಒಟ್ಟಾರೆ ನಮ್ಮ ವಿದ್ಯಾರ್ಥಿಗಳು ಒಂದು ಕೃಷಿಯ ಮೂಲದಿಂದ ಬಂದವರು ಹೌದೋ ಅಲ್ಲೋ ಅನ್ನುವಂಥ ಒಂದು, ಅಥವಾ ಜ್ಞಾನ ಇದೆಯೇ ಇಲ್ಲೋ ಅನ್ನುವಂಥ ಒಂದು ಪರೀಕ್ಷೆ ಮಾಡುವಂಥ ಇದು ಪ್ರಾಯೋಗಿಕ ಪರೀಕ್ಷೆ ಆಗಿರ್ತದೆ. ಈ ಒಂದು ಒಟ್ಟು 50 ಮಾದರಿಗಳನ್ನು ತಾವು ಗುರುತಿಸಬೇಕಾಗ್ತದೆ. ಪ್ರತಿಯೊಂದು ಮಾದರಿಗೂ ನಾವು 30 ಸೆಕೆಂಡನ್ನು ಕೊಡ್ತೇವೆ. ಈ ರೀತಿ ಪ್ರಾಯೋಗಿಕ ಪರೀಕ್ಷೆ ನಡೀತಾ ಇದೆ. ಈ ಒಂದು ಪ್ರಾಯೋಗಿಕ ಪರೀಕ್ಷೆ ಮತ್ತು ಕೃಷಿ ಕೋಟಾದಡಿ ತಮಗೆ ಇನ್ನೇನಾದರೂ ಮಾಹಿತಿಗಳು ಬೇಕಾಗಿದ್ದರೆ ತಾವು ಅದನ್ನು ನಮಗೆ ದಯವಿಟ್ಟು ಕೇಳ್ಬೋದು ಅಂತ ಈ ಮೂಲಕ ಎಲ್ಲ ರೈತ ಬಾಂಧವರಿಗೆ ಮತ್ತು ಅವರ ಮಕ್ಕಳಲ್ಲಿ ಅಥವಾ ಅಭ್ಯರ್ಥಿಗಳಿಗೆ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಕೇಳುಗ್ರೆ, ಇಲ್ಲಿ ತನಕ ನಮ್ಮ ಕುಲಪತಿಗಳಂತ ಡಾಕ್ಟರ್ PL ಪಾಟೀಲ್ ಅವರು ಕೆಲವು ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶಗಳನ್ನು ತಿಳಿಸಿದರು. ನಿಮಗೇನಾದರೂ ಸಂಶಯ ಇದ್ದರೆ ನೇರವಾಗಿ ಪ್ರಶ್ನೆಯನ್ನು ಕೇಳ್ಬೋದು. ಈಗ ಮೊದಲೇ ಕರೆ, ಹಲೋ ಹಲೋ, ಹಾಂ ಹೇಳಿ, ಯಾರು? ಹಲೋ, ಹಾಂ, ನಿಮ್ಮ ಹೆಸರೇನು? ನಾವು ಇಲ್ಲಿ ರಾಯಬಾರಿಂದ ಭೀಮರಾವ್ ಕೊಕ್ಕಾಚ ಮಾತಾಡಿದ್ರಿ. ಕೇಳಿ ಪ್ರಶ್ನೆ. ಹೇಳ್ರಿ ಭೀಮರಾವ್ ಅವ್ರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳ ಅಂದೈತ್ರಿ? ಹೇಳಿದ್ನಲ್ರಿ ಮೊದ್ಲೇ, September 9-12 ಈ ವರ್ಷ. ಈ ವರ್ಷ ರೀ? ಹಾಂ, September 9-12 ಮಾಡ್ತೀವಿ, ಬನ್ನಿ ದಯವಿಟ್ಟು. ನಮಸ್ಕಾರ. ಧನ್ಯವಾದ. ಹಲೋ, ನಮಸ್ತೆ ಸರ್. ನಮಸ್ತೆ. ನಾನು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗುಳ್ಕೋಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರಿ. ಹೇಳ್ರಿ ಸ್ವಾಮಿಗಳು. ಸರ್ ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲ ಸರ್ಗ್ರಿ ನಮಸ್ಕಾರ ಸ್ವಾಮಿಗಳು. ಸರ್ ನಮಸ್ಕಾರ ರೀ. ನಂದ ಇದು ಏನಂದ್ರೆ ಪ್ರಶ್ನೆ ಅಂದ್ರೆ ಸರ್, ಹೇಳ್ರಿ. ಈಗ ಕೃಷಿ ಅಡಿಯಲ್ಲಿ ರೈತರ ಮಕ್ಕಳಿಗೆ ಕೋಟಾದಲ್ಲಿ ಇದನ್ ಮಾಡ್ತೀನಿ ಅಂತ ರೀ ಸರ್. ಹೌದ್ರಿ. ಅದರಲ್ಲಿ ಗ್ರಾಮೀಣ ಮತ್ತ ಈಗ ಕನ್ನಡ ಮಾಧ್ಯಮ ಅಂತೇಳಿ ಅಂತಾರಲ್ಲ, ಆ ರೀತಿಯಲ್ಲಿ ನೀವೇನು ಹೇಳಿದ್ರು ಡಿವೈಡ್ ಮಾಡ್ತೀರಿ ಸರ್ ಅಂತೇಳಿ ನಮ್ದು ಸಮಸ್ಯೆ ರೀ. ಹೌದು. ಅದರಲ್ಲಿ ಏನು ನಾವು ರೋಸ್ಟರ್ ಪದ್ಧತಿ ಅಂತ ಏನಂತವೆಲ್ಲ, 50%ದಲ್ಲಿ ಅಂತಂದ್ರೆ ನಾ ಈಗ ಹೇಳಿದೆ ನಮ್ಮ ಒಟ್ಟು ಸೀಟು 545, ಅದರಲ್ಲಿ 172 ಸೀಟ್ ಬರ್ತವೆ. ಅದಕ್ಕೆ ಅದರಲ್ಲಿ ಡಿಗ್ರಿ ವಾರು, BSc ಅಗ್ರಿ, ಆಮೇಲೆ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟು, ಕಮ್ಯುನಿಟಿ ಸೈನ್ಸು, ಫಾರೆಸ್ಟ್ರಿ, ಈ ಡಿಗ್ರಿ ವಾರು ರೋಸ್ಟರ್ ಮಾಡ್ತೇವೆ ನಾವು. ಅಲ್ಲೇ ಸಾಮಾನ್ಯ ಅಭ್ಯರ್ಥಿಗಳಿಗೆ ಏನು ಬರ್ತದೆ, SC ಕೋಟಾಗೆ ಎಷ್ಟು, ST ಕೋಟಾಗೆ ಎಷ್ಟು, ಆಮೇಲೆ ವರ್ಗ 1, ಆಮೇಲೆ ವರ್ಗ 2 AB, ಆಮೇಲೆ ವರ್ಗ 3 AB ಸಾಮಾನ್ಯ ವರ್ಗದವರು, ಹೀಗೆ ಎಲ್ಲ ಆ ರೋಸ್ಟರ್ ಪದ್ಧತಿಯನ್ನು ಅನುಸರಿಸಿ ಆ ಕೃಷಿ ಕೋಟಾದಡಿನೂ ಕೂಡ ಹಂಚಿಕೆ ಮಾಡ್ತೇವೆ ನಾವು. ಸರ್ ನಂದು ಇನ್ನೊಂದು ವಿನಂತಿ ಏನಂದ್ರೆ ರೀ, ಹೇಳ್ರಿ. ನಾವು ಎಲ್ಲಾ ರೈತರ ಮಕ್ಕಳು ಆಗಲಿ ಅಥವಾ ನಮ್ಮ ಹುಡುಗರಾಗಲಿ ಯಾರಾದ್ರೂ ಅಂದ್ರೆ ಎಲ್ಲರೂ ನಾವು ಇಂಟರ್ನೆಟ್ ನೋಡಕ್ ಆಗಂಗಿಲ್ಲಲ್ರಿ. ಈಗಿಂತ ಈ ಪರೀಕ್ಷೆ ಡೇಟ್ ಈಗ June 6 ಅಂತ ಹೇಳಿ ಈಗ ಜಸ್ಟ್ ಗೊತ್ತಾತ್ರಿ, ಈಗ ನೀವು PT ಹೇಳಂತ ಗೊತ್ತಾತ್ರಿ. ಅದಕ್ಕೆ ಈ ರೈತರ ಮಕ್ಕಳು ಇಂಟರ್ನೆಟ್ ಅದು ಇದು ನೋಡಕ್ ಆಗಂಗಿಲ್ರಿ. ಒಮ್ಮೆ TV ರೇಡಿಯೋ ನ್ಯೂಸ್ನು ಕೇಳಕ್ ಆಗಿಲ್ರಿ. ಅದಕ್ಕೆ ಒಂದ್ ಸ್ವಲ್ಪ ಅಡ್ವಾನ್ಸ್ ಆಗಿ ಪೇಪರ್ದಲ್ಲಿ ಅಥವಾ ಇಂತ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಅಡ್ವಾನ್ಸ್ ಆಗಿ ಯಾಕೆ ಕೇಳಬಾರ್ದು ಸರ್? ನಂದೊಂದು ಕಳಕಳಿ ವಿನಂತಿ ಸರ್ ಎಲ್ಲಾ ರೈತರ ಪರವಾಗಿ. ಅಲ್ಲ, ಇದನ್ನ ಎಲ್ಲಾ ಪೇಪರ್ ನಲ್ಲೂ ಬಂದಿರ್ತದ್ರಿ. ಆಮೇಲೆ ನಾವು ಇದ್ರ ಬಗ್ಗೆ ಸರ್ಕ್ಯುಲರ್ಗನ್ನ ಈಗ ಸೈನ್ಸ್ ಕಾಲೇಜ್ಗಳಿಗೂ ಕಳಿಸಿರ್ತವೆ, PUC ಸೈನ್ಸ್ ಕಾಲೇಜ್ಗಳಿಗೂ ಕಳಿಸಿರ್ತವೆ. ಅಲ್ಲಿ ಪ್ರಾಚಾರ್ಯರಿಗೂ ಎಲ್ಲ ಮಕ್ಕಳಿಗೂ ಅದನ್ನು ತಿಳಿಸ್ಲಿಕ್ಕೆ ಕೂಡ ನಾವು ವಿನಂತಿ ಮಾಡ್ಕೊಂಡಿರ್ತೇವೆ. ಇದು ವೆಬ್ಸೈಟ್ನಲ್ಲಿಯೂ ಬಂದಿರ್ತದೆ, ಸಿ ಇ ಟಿ ವೆಬ್ಸೈಟ್. ಯಾಕಂದರೆ ಪಿ ಯು ಸಿ ಸೈನ್ಸ್ ಆದ ವಿದ್ಯಾರ್ಥಿಗಳು ಸಿ ಇ ಟಿ ವೆಬ್ಸೈಟನ್ನು ನೋಡದೇ ಇರುವಲ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ನೋಡೇ ನೋಡ್ತಾರೆ, ನೋಡೇ ನೋಡ್ತಾರೆ. ಯಾಕಂದರೆ ಈಗಿನ ಕಾಲ ಏನಿದೆ ಅಲ್ಲ, ಹುಡುಗರ ಕೈಯಾಗಿ ಮೊಬೈಲ್ ಇರ್ತೈತಿ, ಏನ್ರಿ ನೀವೇ ಕೊಟ್ಟಿರ್ತೀರಿ. ಹಾಂ, ಅವರು ಸಿ ಪಿ ಯು ಸಿ ಪರೀಕ್ಷೆ ಬರೋದಕ್ಕಿಂತ ಮುಂಚೆ ಸಿ ಇ ಟಿಗೆ ಅಪ್ಲಿಕೇಶನ್ ಹಾಕಿರ್ತಾರೆ. ಎಲ್ಲರಿಗೂ ತಿಳಿದಿರ್ತದೆ, ಆದರೂ ಕೆಲವೊಬ್ಬರಿಗೆ ತಿಳಿದಿರೋಂಗಿಲ್ಲ ಅಂತ ತಮ್ಮ ಅನಿಸಿಕೆ ಏನಿದೆ ಅಲ್ಲ. ನಾವು ಈ ಥರ ಅದಕ್ಕೇ ಇನ್ನೂ 2 ದಿವಸ ಇದೆ, ಯಾರ್ಯಾರು ಅಪ್ಲೈ ಮಾಡಿದ್ದಾರೆ ಆ ಕೃಷಿ ಕೋಟಾದಡಿ ಆ ಲಾಭ ತೆಗೆದುಕೊಳ್ಳ್ರಿ. ಪರೀಕ್ಷೆ ಏನು ಒಂದು ನಾವು ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಭಾಗವಹಿಸಲಿಕ್ಕೆ ನಾವು ಎಲ್ಲರಿಗೂ ಕೂಡ ಈ ಮೂಲಕ ಪ್ರಚೋದನೆ ನೀಡ್ತಾ ಇದ್ದೇವೆ. ಸರ್, ಇನ್ನೊಂದ್ರಿ ಕೃಷಿ ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯ ಏನು ಸರ್ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಸ್ವಲ್ಪ ಮಾಹಿತಿ ಕೊಡಲ್ರಿ. ಧ್ಯೇಯವಾಕ್ಯ ರೀ? ಇದು ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆಯ ಮೇಲೂ ರೈತರೇ ಮೊದಲು, ನಮ್ಮ ಧ್ಯೇಯ ರೈತರೇ ಮೊದಲು. ಧನ್ಯವಾದ ಶಿವಲಿಂಗ. ಹಲೋ, ಹಲೋ, ನಮಸ್ಕಾರ. ನಮಸ್ತೆ, ನಾವು ಗದಗ ನಗರದಿಂದ ಶಂಕರ ನವಲೂರು ಮಾತಾಡ್ತಿರೋದ್ರಿ. ಹೇಳ್ರಿ ಶಂಕರ್ ನವಲೂರು ಅವ್ರ. ಸರ್, ಕೃಷಿ ರಂಗದ ಈ ಸಲ ತರಬೇತಿ ನಮ್ ಗದಗ ಜಿಲ್ಲಾದಾಗ ಐತಲ್ರಿ ಸರ್? ಕೃಷಿ ರಂಗದ ತರಬೇತಿ ರೀ? ಅಲ್ಲ, ಅದು ಇರ್ತದ ನಿಮ್ಗೆ ಅಲ್ಲಿ ಗದಗ ಇದರಲ್ಲಿ ಕೃಷಿ ಇಲಾಖೆಯಲ್ಲಿ ಗೊತ್ತಾಗ್ತದ. ಈಗ ಈ ಅಗ್ರಿಕಲ್ಚರ್ ಅಡ್ಮಿಷನ್ ಬಗ್ಗೆ ದಯವಿಟ್ಟು ಕೇಳ್ರಿ. ಧನ್ಯವಾದ. ಏನ್ರಿ ಅವ್ರು ಎಷ್ಟನೇ ಕ್ಲಾಸ್ ಕಲ್ತರ ಅಡ್ಮಿಷನ್ ಮಾಡ್ಬೋದು? ಇಲ್ಲ ಇಲ್ಲ, ಪಿ ಯು ಸಿ ಸೈನ್ಸ್ ಓದ್ಬೇಕು. ಪಿ ಯು ಸಿ ಸೈನ್ಸ್ ಓದಿ ಅದು ಸಿ ಇ ಟಿ ಬರೀಬೇಕು. ಅವರು ಸಿ ಇ ಟಿಗೆ ಅರ್ಹರಾಗಿರ್ಬೇಕು. ಸಿ ಇ ಟಿ ಬರೆದ್ರೆ ಅವರಿಗೆ ಅಷ್ಟೇ ಅರ್ಹರಾಕ್ಕಾರ. ಹಾಂ, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದ ಶಂಕರ್. ಹಲೋ, ಹಲೋ ಸರ್. ಹಾಂ ನಮಸ್ತೆ, ಹೇಳಿ. ನಾವು ಧಾರವಾಡದಿಂದ ಸರ್ ಮಾತಾಡ್ತಾ ಇರೋದು. ನನ್ನ ಮಗ ಪಿ ಯು ಸಿ ಬರ್ದಿದ್ದಾನೆ ಸರ್ ಈಗ. ಹಾಂ ರೀ, ನಿಮ್ಮ ಹೆಸರು ಹೇಳಿಲ್ಲ. ನಾವು ಬಸವರಾಜ್ ಅಂತ ಸರ್. ಬಸವರಾಜ್ ಅಡ್ಡೆ ಸರ್ ಕೃಷಿ ಕೋಟಾದೊಳಗ ನಾವು ಅಪ್ಲೈ ಮಾಡಿದ್ರು ಕೂಡ ನಮ್ಗೆ ಜನರಲ್ ಒಳಗು ಕೌಂಟ್ ಮಾಡ್ತೀರಿ ಅಂತಾರೆ, ಬರೀ ಕೃಷಿ ಕೋಟಾದೊಳಗ ಅಷ್ಟೇ ಕೌಂಟ್ ಮಾಡ್ತೀರಾ? ಅಲ್ಲ, ಅದು ನೀವು ಅಲ್ಲಿ ಎರಡಕ್ಕೂ ಕೂಡೆ ಅಂತ ಹೇಳಿ ನಿಮ್ದು ಅಲ್ಲಿ ಆಪ್ಷನ್ ಇರ್ತೈತಿ. ಏನ್ರಿ ನೀವು ಎರಡಕ್ಕೂ ಕೂಡೆ ಅಂತ ಹೇಳಿ ನೀವು ಟಿಕ್ ಮಾಡಿರ್ಬೇಕು ಅಪ್ಲಿಕೇಶನ್. ಹಾ, ಸಾಮಾನ್ಯ ಅಭ್ಯರ್ಥಿ ಮತ್ತು ಕೃಷಿ ಕೋಟಾದಡಿ ಅಂತ ಹೇಳಿ ಅಲ್ಲೇ ನಿಮ್ದು ಅಗ್ರಿಕಲ್ಚರ್ ಉತ್ಪನ್ನ ಮುಖ್ಯವಾಗಿ ನಾವು ಗಣನೆ ತಗೊಂತೇವೆ. ನೀವು ಧಾರವಾಡದಾಗ ಇದ್ದೀರಿ ಅಂದ ಬಳಿಕ ಏನಾದರೂ ಉದ್ಯೋಗ ಮಾಡ್ತಿದ್ರೆ ಅಥವಾ ನೀವು ನೌಕರಿ ಮಾಡ್ತಿದ್ರೆ ನಿಮ್ಮ ಮೂಲ ಆದಾಯ ಕೃಷಿಯಿಂದ ಇರಬೇಕು ಸರ್. ನಮ್ದು ಮೂಲ ಆದಾಯ ಕೃಷಿನ ಹೆಚ್ಚು ಹಾಕಿ ಹಾಕಿಕೊಟ್ಟಿದ್ದಾರೆ ಸರ್, ಯಾಕಂದ್ರೆ ನಮ್ಮ ಜಮೀನು ಐತೆ ನಮ್ಮ ಹೆಸರು. ಹಾ ರೀ, ಹಾ ರೀ. ಆನಂತರ ಇದು ನಮ್ದು ಈ ವೆಟರ್ನರಿ ಮಾಡ್ಬೇಕಂದ್ರೂ ಇದ್ರೊಳಗೆ ನಿಮ್ಮ ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಒಳಗನ ಎಕ್ಸಾಮ್ ಮಾಡ್ತೀರಾ ಸರ್? ಇದಕ್ಕೆ ಪ್ರಾಕ್ಟಿಕಲ್ ಎಕ್ಸಾಮ್ ಇಲ್ಲೇ ಬರ್ತದ, ಅದು ಇಲ್ಲೇ ಬರ್ತದ ಸರ್? ದೇಶ ರಾಜ್ಯವ್ಯಾಪಿ ಇಲ್ಲೇ ಬರ್ತದೆ, ಇಲ್ಲೇ ಬರ್ತದೆ ರೀ. ಯಾವುದೇ ಡಿಗ್ರಿಗಾದ್ರೂ ಪ್ರಾಕ್ಟಿಕಲ್ ಟೆಸ್ಟ್ ಒಂದೇ ಒಂದೇ ದಿನಾಂಕ ಒಂದೇ ಸಮಯಕ್ಕೆ ಒಂದೇ ಸಮಯ ಒಂದೇ ದಿನಾಂಕ. ನೀವು ಎಲ್ಲೇ ಟೆಸ್ಟ್ ತಗೋಬೇಕಂತ ನೀವು ಮಾಡಿರ್ತೀರಲ್ಲ ಸಿ ಇ ಟಿ ಒಳಗೆ, ಆ ಕೇಂದ್ರಕ್ಕೆ ಬರಬೇಕು. ಯಾವುದೇ ಡಿಗ್ರಿ ಪ್ರೋಗ್ರಾಮ್ ಇದ್ರೂ ಅಪ್ಲೈ ಮಾಡಿದೀನಿ ಸರ್. ಈಗ ನಮ್ದು ಇನ್ಕಮ್ 16 ಲಕ್ಷ ಚಿಲ್ಲರ್ ಆಕತಿ ಎರಡು ಸೇರಿ. ಯಾವ್ದ್ರಿ ನಮ್ದು? ಮೊದಲನೇ ಅಪ್ಲಿಕೇಶನ್ ದಲ್ಲಿ ಸರ್ 3B ಅಂತ ಮೆನ್ಷನ್ ಮಾಡಿದ್ದೇವೆ, ಯಾಕಂದ್ರೆ ಅವಾಗ ನಮ್ 6 ಲ್ಯಾಕ್ ಸಮಥಿಂಗ್ ಇತ್ತು ಸರ್. ಅಗ್ರಿಕಲ್ಚರ್ ಇನ್ಕಮ್ ಎಷ್ಟೈತೆ ಹೇಳ್ರಿ? ಅಗ್ರಿಕಲ್ಚರ್ ಇನ್ಕಮ್ 8 ಲ್ಯಾಕ್ ಸಮಥಿಂಗ್ ಐತೆ ಸರ್. ಹಂಗಾರೆ ಎಲಿಜಿಬಲ್ ಹಾಕಿರಿ. ನೀವೊಂದು ನಿಮ್ಮದು ಬೇರೆ ಆದಾಯ 6 ಲಕ್ಷ ಇದೆ, ಕೃಷಿ ಆದಾಯ 8 ಲಕ್ಷ ಇದೆ, ನಿಮ್ಮದು ಮೂಲ ಆದಾಯ ಕೃಷಿ ಆಯ್ತು, ಅದಕ್ಕೆ ನೀವು ಅರ್ಹರಾಗ್ತಾರೆ, ನಿಮ್ಮ ಮಗ ಅರ್ಹರಾಗ್ತಾರೆ. ಎರಡಕ್ಕೂ ಬರ್ತದೆ. ಈಗ ಇದು ವೆಟರ್ನರಿ ಇದು ಅಗ್ರಿಕೋಟಾದೊಳಗ 3B ಅಷ್ಟಕ್ಕೆ ನಿಂದಿರ್ಬೋದು ಸರ್ ಅಥವಾ? ಅಲ್ಲ, ಅದನ್ನ ಇದ್ರಲ್ಲಿ ಇರ್ತದ ನೋಡ್ರಿ. ಇದಕ್ಕೆ ನೀವು ಅಫಿಡೇವಿಟ್ ಹಚ್ಚಿರಿ ಅಲ್ಲ? ಹೌದ್ ಸರ್. ನಿಮ್ಮ ಆದಾಯ ಸಲುವಾಗಿ ಅಫಿಡೇವಿಟ್ ಹಚ್ಚಿರ್ಬೇಕು. ಹಾ, ಹಾ, ಬಾಂಡ್ ಪೇಪರ್ನಲ್ಲಿ ಅಫಿಡೇವಿಟ್ ಹಚ್ಚಿರ್ಬೇಕು. 26ನೇ ತಾರೀಕು ರಾತ್ರಿ 12 ಗಂಟೆ ಮಟ. ಧನ್ಯವಾದ. ಕರೆ ಬರ್ತಾ ಇದಾವು ಸರ್. ಈಗ ಈ ಒಂದು ಕೋರ್ಸಿಗೆ ಅಪ್ಲೈ ಮಾಡಬೇಕು, ಅಲ್ಲಿ ಏನಾರ ಸರ್ಟಿಫಿಕೇಟನ್ನು ಕೂಡ ಒದಗಿಸ್ಬೇಕು, ಹೀಗೆ ಇವರು ಕೃಷಿಕರು ಅನ್ನುವಂಥದ್ದು ಹೇಗೆ ಅದನ್ನು ಇದನ್ನು ಮಾಡ. ಹಾಂ, ಈಗ ನಾನು ಇಷ್ಟೊತ್ತಿಗೂ ಮಾತಾಡ್ದಾಯ್ತು, ಈಗ ನಮ್ಮ ಕುಲಸಚಿವರು ಹೇಳ್ತಾರೆ ಅದ್ರ ಬಗ್ಗೆ. ಈಗ ತಾವು ಕೃಷಿ ಮತ್ತು ಕೃಷಿಯೇತರ ಕೋರ್ಸ್ಗಳಿಗೆ ತಾವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಸರ್, ತಾವು ಸಿ ಇ ಟಿ ಪ್ರವೇಶ ಪರೀಕ್ಷೆ ಪತ್ರನೂ ಹಾಕಬೇಕು, ಅದನ್ನು ಅಪ್ಲೋಡ್ ಮಾಡಬೇಕು. ಮತ್ತು ತಾವು ಸ್ವತಃ ವ್ಯವಸಾಯಗಾರರು ಅಥವಾ ಕೃಷಿ ಮತ್ತು ಕೃಷಿ ಸಂಬಂಧಿತ ಕೂಲಿ ಕಾರ್ಮಿಕರ ಪ್ರಮಾಣ ಪತ್ರ ನಿಮ್ಮ ತಹಸೀಲ್ದಾರ್ ಕೊಡ್ತಾರೆ, ಅದು ಆರ್ ಡಿ ನಂಬರೊಂದಿಗೆ ಇರಬೇಕು, ಅದು ಇಂಪಾರ್ಟೆಂಟು. ಆಮೇಲೆ ಒಂದು ವೇಳೆ ನೀವು ಅವಿಭಾಜ್ಯ ಕುಟುಂಬ ಆಗಿದ್ದರೆ ಅಲ್ಲಿಯೂ ಕೂಡ ಅಲ್ಲಿ ವಂಶವೃಕ್ಷ ಅನ್ನೋ ಒಂದು ಪ್ರಮಾಣ ಪತ್ರನೂ ನಿಮ್ಮ ಸಂಬಂಧಪಟ್ಟ ತಹಸೀಲ್ದಾರ್ ಕೊಡ್ತಾರೆ, ಅದನ್ನು ಕೂಡ ಅದು ಕ್ಯೂ ಆರ್ ಕೋಡ್ನೊಂದಿಗೆ ಇರಬೇಕು, ಆರ್ ಡಿ ಸಂಖ್ಯೆ ಇರಬೇಕು. ಮತ್ತು ಆದಾಯ ಪತ್ರ, ಆದಾಯ ಪ್ರಮಾಣ ಪತ್ರ ಕೊಡಬೇಕು. ಮಾನ್ಯ ಕುಲಪತಿಗಳು ಹೇಳ್ದಂಗೆ ಅಫಿಡವಿಟ್ 1 ಅಥವಾ ಅಫಿಡವಿಟ್ 2, ಎರಡರಲ್ಲಿ ಒಂದು ಕೊಡಬೇಕಾಗ್ತತಿ. ವೇತನ, ಈಗ ನೌಕರಿ ಮಾಡ್ತಿದ್ರೆ ವೇತನ ದೃಢೀಕರಣ ಪ್ರಮಾಣ ಪತ್ರ ಅನ್ನು ಕೊಡಬೇಕಾಗ್ತದೆ, ಅಂದರೆ ಅಭ್ಯರ್ಥಿಯ ತಂದೆ ಅಥವಾ ತಾಯಿ ಯಾರಾದರೂ ನೌಕರಿ ಇದ್ದರೆ ಅದನ್ನು ಕೊಡಬೇಕಾಗ್ತತಿ. ಒಂದು ವೇಳೆ ನೀವು ಖಾಸಗಿ ಕೆಲಸ ಮಾಡ್ತಿದ್ರೆ, ಖಾಸಗಿ ವೃತ್ತಿ ಇದ್ದರೆ ಆದಾಯದ ಪತ್ರ ತಂದೆ ಅಥವಾ ತಾಯಿ ಸ್ವಂತ ವ್ಯವಹಾರ ಇದ್ದಲ್ಲಿ ಅದನ್ನು ಕೂಡ ಕೊಡಬೇಕಾಗ್ತದೆ. ಓಕೆ, ಈಗ ಒಂದು ಕರೆ ಇದೆ. ಹಲೋ, ಹಲೋ, ನಿಮ್ಮ ರೇಡಿಯೋ ಒಂದು ಸ್ವಲ್ಪ ದೂರ ಇಟ್ಟು ಮಾತಾಡಿ. ಹಲೋ, ನಿಮ್ಮ ರೇಡಿಯೋ ಒಂದು ಸ್ವಲ್ಪ ದೂರ ಇಡ್ರಿ. ಹೇಳ್ರಿ ಹೇಳ್ರಿ ಯಜಮಾನ್ರೆ. ನಮ್ಮ ಮೊಮ್ಮಗ ಮ್ಯಾಟ್ರಿಕ್ ಆಗ್ಯಾನ ಪಾಸು. ಹ್ಞೂನ್ರಿ. 72.16 ಆಗೈತಿ, ಮ್ಯಾಟ್ರಿಕ್ ಆಗ್ಯಾನ. ಏ ಒಳ್ಳೇದು, ಚಲೋ ಮಾಡ್ಯಾನ್ರಿ. ಯಾವ ಊರ್ರಿ? ನಮ್ದು ಚಿಕ್ಕ ನರಗುಂದ, ನರಗುಂದ ತಾಲೂಕ್ರಿ. ಚಿಕ್ಕ ನರಗುಂದ. ಹಾಂ ರೀ, ಹೇಳ್ರಿ ಯಜಮಾನ್ರೆ. ಅದಕ್ಕೆ ಅವನ್ನ ಕೃಷಿ ವಿಶ್ವವಿದ್ಯಾಲಯಕ್ಕೆ ಸೇರಿಸ್ಬೇಕಂತ ಮಾಡೀನಿ. ಹ್ಞೂನ್ರಿ. ಏನಾರ ಅವಾಗ ಅಲ್ಲೇ ಅನುಕೂಲತೆ ಆಯ್ತೇನಂತ ಬರಕ್. ಹಾಂ, ಈಗ ಉತ್ತರ ಮಾಡ್ತಾರೆ ನಮ್ಮ ಶಿಕ್ಷಣ ನಿರ್ದೇಶಕರು, ಉತ್ತರ ಮಾಡ್ತಾರ ಕೇಳ್ರಿ. ಹಾಂ ಹೇಳಿ. ಆಯಿತು, ಮೊಟ್ಟ ಮೊದಲಿಗೆ ಮ್ಯಾಟ್ರಿಕ್ನಲ್ಲಿ 72% ಮಾಡಿದ್ದಕ್ಕೆ ತಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಹಾಂ, ಈಗ ನಮ್ಮಲ್ಲಿ ಕೃಷಿ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಪಡಿಬೇಕಂದ್ರೆ ಪಿ ಯು ಸಿ ಸೈನ್ಸ್ನಲ್ಲಿ ಉತ್ತೀರ್ಣರಾಗಿರ್ಬೇಕು. ಹಾಂ, ಆಮೇಲೆ ಹೇಳ್ತೇನೆ ಇದಕ್ಕೊಂದು, ನಿಮಗೊಂದು ದಾರಿ ಇದೆ. ಪಿ ಯು ಸಿ ಸೈನ್ಸ್ ಉತ್ತೀರ್ಣ ಮಾಡಿಕೊಂಡು ಸಿ ಇ ಟಿ ಪರೀಕ್ಷೆಯಲ್ಲಿ ಪಾಸ್ ಆಗಿರಬೇಕು. ಅದಲ್ಲದೆ ತಾವು ರೈತ ಕುಟುಂಬದಿಂದ ಬಂದಿದ್ದರೆ ಅದಕ್ಕೆ ಒಂದು ರೈತ ಕುಟುಂಬದವ್ರಿಗೇನೆ ಒಂದು 50% ಸೀಟ್ಗಳು ಮೀಸಲಾಗಿದ್ದಾವೆ. ನಮ್ಮದು ಕೃಷಿ ಕಾರ್ಮಿಕರಿ ಬರ್ತದೆ, ಕೃಷಿ ಹೊಲ ಇಲ್ಲಂದ್ರೆ ಕೃಷಿ ಕಾರ್ಮಿಕರಿಗೂ ಬರ್ತದೆ. ತಮ್ಮಲ್ಲಿ ತಹಶೀಲ್ದಾರಿಂದ ಒಂದು ಆ ಥರ ಒಂದು ಸರ್ಟಿಫಿಕೇಟ್ ತಂದರೆ ಅದಕ್ಕೆ ಹಾಂ ತಾವು ಅರ್ಹರಾಗ್ತೀರಿ. ಅದಲ್ಲದೆ ಈಗ ತಮ್ಮ ಮಗಂದು ಮೊಮ್ಮಗಂದು SSLC ಆಗಿರೋದ್ರಿಂದ ಅದಕ್ಕೆ ಇನ್ನೊಂದು ದಾರಿ ಇದೆ. ತಾವು ಕೃಷಿ ಡಿಪ್ಲೊಮಾ ಕ್ಕೆ ಪ್ರವೇಶ ಪಡೆದ್ರೆ 2 ಕೋರ್ಸ್ ಅದು, ಆ ಕೋರ್ಸ್ ಮುಗಿದ ನಂತರ BSc ಕೃಷಿಗೆ ಒಂದು ಅರ್ಹತೆ ಪಡೀತಾರೆ. 5% ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ BSc ಅಗ್ರಿಗೆ ಪ್ರವೇಶ ಪಡೀಲಿಕ್ಕೆ ಅವಕಾಶ ಇದೆ. ಮ್ಯಾಟ್ರಿಕ್ ಮೇಲೆ ಡಿಪ್ಲೊಮಾ ಕೃಷಿ ಮಾಡ್ಬೋದು. ಬರ್ತದೆ ಅದು ಡಿಪ್ಲೊಮಾ. ಹೌದು, ಅರ್ಜಿ ಹಾಕ್ಬೇಕು. ಅದಕ್ಕೆ ಅದಕ್ಕೆ ಸಪ್ರೇಟಾಗಿ ಒಂದು ಇದನ್ನು ಮಾಡ್ತೀವಿ ಪೇಪರ್ನಲ್ಲಿ, ಮತ್ತು ನಮ್ಮ ವೆಬ್ಸೈಟ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ. ಅದನ್ನು ನೋಡಿಕೊಂಡು ತಾವು ಅಪ್ಲೈ ಮಾಡಬೇಕು. ಅಂದ್ರೆ ಈಗ ದೌಡು, ಈಗ ರೇಡಿಯೋ ಕಾರ್ಯಕ್ರಮ ಐತಲ್ಲ, ಇಷ್ಟು ದೌಡು ಮತ್ತು ಪಿ ಯು ಸಿ ಆಗಬೇಕಂತೀನಿ, ಪಿ ಯು ಸಿ ಆಗಿಲ್ಲ, ಮ್ಯಾಟ್ರಿಕ್ನ ಮೇಲೆ ನಾನು ಅವನ್ನ ಅಲ್ಲೇ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸೇರಿಸ್ಬೇಕಂತ ಮನಸ್ಸು ಮಾಡಿ ಫೋನ್ ಹಚ್ಚೇನಿ. ಆಯ್ತು ಆಯ್ತು. ಅವನ ಇಚ್ಛೆ ಕೇಳ್ರಿ ಯಜಮಾನ್ರ. ಅವನ ಇಚ್ಛಾನೂ ಐತ್ರಿ. ಯಾಕಂದ್ರೆ ನೀವು ದಯವಿಟ್ಟು ನಿರ್ಧಾರ ತಗೋಬೇಡ್ರಿ, ಅವನಿಗೆ ಸಹಕರಿಸ್ರಿ, ಅವನಿಗೆ ಹುರಿದುಂಬಿಸ್ರಿ ಇನ್ನೂ ಹೆಚ್ಚು ಓದಲಿಕ್ಕೆ. ಹಾಂ, ಪಿ ಯು ಸಿ ವಿಜ್ಞಾನದಲ್ಲಿ ಅವನಿಗೆ ಕಾಲೇಜ್ದಲ್ಲಿ ಸೇರಿಸ್ರಿ, 2 ವಿಜ್ಞಾನ ಓದಲಿಕ್ಕೆ ಅವನಿಗೆ ಅನುಕೂಲ ಮಾಡಿಕೊಡ್ರಿ. ಅವನು ಅಲ್ಲಿ ಇನ್ನೂ ಹೆಚ್ಚು ಅಂಕಗಳು ಗಳಿಸ್ಬೋದು. ಪ್ರೋತ್ಸಾಹ ಕೊಡ್ರಿ. ಹಾಂ, ಪ್ರೋತ್ಸಾಹ ಕೊಟ್ಟು ಓದಿಸ್ರಿ. ಅವ ಒಳ್ಳೆಯ ಅಂಕಗಳನ್ನು ಗಳಿಸಿ BSc ಕೃಷಿ ಪದವಿಯಲ್ಲಿ ಅವ ಪ್ರವೇಶ ತಗೋತಾನ. ಧನ್ಯವಾದಗಳು ತಮಗೆ. ಹಲೋ ಹಲೋ. ಹಾಂ ಹೇಳಿ, ತಮ್ಮ ಹೆಸರು? ಕುಂದಗೋಳ ತಾಲೂಕು ಬರ್ದವರ್ದಿಂದ. ನೀವು ರೇಡಿಯೋ ಒಂದು ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡ್ರಿ, ಇಲ್ಲ ದೂರ ಇಟ್ಟು ಮಾತಾಡಿ. ಸರಿ ಸರ್. ಸರ್, ಇದು SLC ಮ್ಯಾಗ ಡಿಪ್ಲೊಮಾ ಅಂತ ಅಂತಂದ್ರಿ. ನಿಮ್ಮ ಹೆಸರೇನು? ಪಕೀರೇಶ್ ಸುರುಣಿಗೆ ಅಂತ ಹೇಳಿ. ಪಕೀರೇಶ್ ಸುರುಣಿಗೆ ಅವ್ರ ಹೇಳ್ರಿ. ಎಸ್ ಎಲ್ ಸಿ ಮ್ಯಾಗ ಡಿಪ್ಲೊಮಾ ಕೋರ್ಸ್ ಅಂದ್ರಲ್ಲ ಸರ್ ಈಗ ಸರ್. ಹ್ಞೂ ರೀ. ಅದು ಈಗ ಎಸ್ ಎಲ್ ಸಿ ಆದ್ಮೇಲೆ ಡಿಪ್ಲೊಮಾ ಕೋರ್ಸ್ ಎಷ್ಟು ವರ್ಷ ಇರುತ್ತೆ ಸರ್? ಎರಡು ವರ್ಷ ರೀ. ಎರಡು ವರ್ಷ ಸರ್? ಹಾ, ಎರಡು ವರ್ಷ. ಆ ಡಿಪ್ಲೊಮಾ ಮುಗಿಸಿದ ಮೇಲೆ ಅದಕ್ಕೆ ನಾವು ಬಿ ಎಸ್ ಸಿ ಅಗ್ರಿ ಒಳಗೆ ಶೇಕಡಾ 5% ಮೀಸಲಾತಿ ಇರ್ತಾವ. ಈಗ 545 ಸೀಟಪ್ಪ ಅಂತಂದ್ರೆ ಸುಮಾರು ಒಂದು 20-25 ಸೀಟು. ಹಾ, 20 ಸೀಟು ಡಿಪ್ಲೊಮಾದಿಂದ ತೇರ್ಗಡೆ ಆದವರಿಗೆ ಬೇರೆ ಬೇರೆ ಪದವಿ ಕಾರ್ಯಕ್ರಮದಲ್ಲಿ ಇರ್ತಾವ. ಅದು ಅದು ಮತ್ತೆ ಇದ್ರ ಮೇಲೆ ಬರಬೇಕು, ಮೆರಿಟ್ ಮೇಲೆ ಬರಬೇಕು. ಹಾ, ಅಥವಾ ಅವರು ಏನು ಡಿಪ್ಲೊಮಾ ಮುಗಿಸ್ಕೊಂಡು ಏನು ಈ ಕೃಷಿ ಪರಿಕರಗಳು ಏನೋ ಮಾರಾಟ ಮಾಡ್ತಾರಲ್ಲ, ಅವ್ರದ್ದೇ ಆದ ಬಿಸ್ನೆಸ್ ಮಾಡ್ಬೋದು. ಗೊಬ್ಬರದ ಅಂಗಡಿ ಮಾಡ್ಕೋಬೋದು, ಔಷಧ ಅಂಗಡಿ ಮಾಡ್ಕೋಬೋದು, ಆ ಒಂದು ಸರ್ಟಿಫಿಕೇಟ್ ಮೇಲೆ. ಅದಕ್ಕೆ ಅರ್ಹತೆ ಬರ್ತೈತಿ. ನೀವು ವ್ಯಾಪಾರ ಮಾಡಿಸ್ಬೇಕಪ್ಪ ಅಂತಂದ್ರೆ ಮತ್ತೆ ಪ್ರೈವೇಟ್ ಕಂಪ್ನಿಯಲ್ಲಿ ಅವ್ರಿಗೆ ಅವಕಾಶ ಸಿಗ್ತಾವ. ವೆಟರ್ನರಿ ಸಂಬಂಧಪಟ್ಟ ಬೇರೆ ಈಗ ದೇಶಿ ವೆಟರ್ನರಿ ಬಿಟ್ಟು ಸರ್. ಹಾ ರೀ. ಈಗ ಬೇರೆ ಮತ್ತೆ ಡಿಪ್ಲೊಮಾ ಕೋರ್ಸ್ ಏನಾದರೂ ವೆಟರ್ನರಿ ಡಿಪ್ಲೊಮಾ ಪಾಲಿಟೆಕ್ನಿಕ್ ಐತಿ ಹೇಳ್ತಾರೆ ನೋಡ್ರಿ. ಈಗ ರಾಜ್ಯದಾಗ ವೆಟರ್ನರಿ ಡಿಪ್ಲೊಮಾ ಎರಡು ಕಡೆ ಇದೆ. ಒಂದು ಸಿಗ್ಗಾಂವ್ ತಾಲೂಕಲ್ಲಿದೆ, ಸಿಗ್ಗಾಂವ್ ತಾಲೂಕಿನಾಗ ಒಂದಿದೆ ರೀ, ಒಂದು ಅರಸೀಕೆರೆ ತಾಲೂಕದಲ್ಲೂ ಕೂಡ ಇದೆ. ಅಲ್ಲಿ ಎಸ್ ಎಸ್ ಎಲ್ ಸಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅವಕಾಶಗಳದಾವು. ತಾವು ಕರ್ನಾಟಕ ಪಶುವೈದ್ಯಕೀಯ ವಿಶ್ವವಿದ್ಯಾಲಯ ಬೀದರ್ ಅವ್ರಿಗೆ ಸಂಪರ್ಕ ಮಾಡಿದ್ರೆ ನಿಮ್ಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ. ಅಲ್ಲಿಂದ ಸಂಪರ್ಕ ಮಾಡ್ಬೇಕು. ಹೌದು ಹೌದು ಹೌದು. ಸರಿ ಸರ್. ಓಕೆ, ಧನ್ಯವಾದ ಪಕ್ಕಿರೇಶ್. ಹಲೋ ಹಲೋ ಸರ್, ಈಗ ನಾವು ಪ್ರಿಫರೆನ್ಸ್ ವೈಸ್ ಅಂತೀವಿ, ಅದು ಹೇಗೆ ಅದು ಕೃಷಿಗೆ ವೆಟರ್ನರಿ ಆಗ್ಬೋದು, ಹಾರ್ಟಿಕಲ್ಚರು, ಆ್ಯನಿಮಲ್ ಹಸ್ಬೆಂಡ್ರಿ, ಸೆರಿಕಲ್ಚರು ಹೇಗೆ ಕೊಡೋದು, ಮತ್ತು ಪ್ರಿಫರೆನ್ಸ್ ಕೊಟ್ಟಾಗ ಹೇಗೆ ನಾವು ಅದನ್ನ ಗಣನೆಗೆ ತಗೊಳ್ತೀವಿ? ಈಗ ಅದು ಆಯಾ ವಿದ್ಯಾರ್ಥಿಗಳ ಒಂದು ವಿವೇಚನೆಗೆ ಬಿಟ್ಟದ್ದಿರ್ತದೆ. ಯಾಕಂದರೆ ಕೆಲವೊಬ್ಬರು ವೆಟರ್ನರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೋದು. ಅಲ್ಲಿ ಸೀಟ್ ಹಾಕುವಾಗ ಮೊದಲು ವೆಟರ್ನರಿ ಕಾಲೇಜುಗಳು ಏನಿರ್ತಾವಲ್ಲ, ಆ ಎಲ್ಲ ಬೇರೆ ಬೇರೆ ಕಾಲೇಜುಗಳಲ್ಲಿ ವೆಟರ್ನರಿ ಸೀಟ್ ಮೊದಲು ಆಯ್ಕೆ ಮಾಡ್ಬೇಕು ಅವರು. ಅಥವಾ ಮತ್ತೊಂದು ವಿದ್ಯಾರ್ಥಿಗೆ ಬಿ ಎಸ್ ಸಿ ಅಗ್ರಿಕಲ್ಚರು ಮೊದಲನೇ ಪ್ರಾಶಸ್ತ್ಯ ಕೊಡ್ಬೇಕನ್ನೋದು ಇರ್ತೈತಿ. ಬಿ ಎಸ್ ಸಿ ಅಗ್ರಿ ಸೀಟ್ಗಳು ಯಾವ್ಯಾವ ಕಾಲೇಜಲ್ಲಿ ಅದಾವ ಕರ್ನಾಟಕ ತುಂಬ, ಆ ಎಲ್ಲ ಕಾಲೇಜುಗಳಲ್ಲಿ ಮೊದಲು ಹಾಕ್ಬೇಕು ಅವರು. ಒಂದು 10 ಕಾಲೇಜ್ ಇದ್ದರೆ 10 ಕಾಲೇಜಿಗೂ ಬಿ ಎಸ್ ಸಿ ಅಗ್ರಿ ಮೊದಲು ಹಾಕ್ಕೋಬೇಕು. ಆಪ್ಷನ್ ಎಂಟ್ರಿ ಮಾಡುವಾಗ ಎಲ್ಲ ಕಾಲೇಜಿಗೆ ಟಿಕ್ ಮಾಡ್ಕೋಬೇಕು ಅವ್ರು ಬಿ ಎಸ್ ಸಿ ಅಗ್ರಿ. ಅಥವಾ ಮತ್ತೊಬ್ಬರು ನನಗೆ ಬಿ ಎಸ್ ಸಿ ಅಗ್ರಿ ಬೇಡಪ್ಪ, ನನಗೆ ಅರಣ್ಯ ಪದವಿ ಬೇಕಪ್ಪ ಅಂತಂದ್ರೆ ಮೊದಲು ಅರಣ್ಯ ಪದವಿಗೆ ಹಾಕ್ಬೇಕು ಅವರು. ಸೊ ಆ ಥರ ಆ ವಿದ್ಯಾರ್ಥಿಗಳಿಗೆ ಯಾವ ವಿಷಯದಲ್ಲಿ ಅಭಿರುಚಿ ಇದೆಯೋ ಅನ್ನೋದನ್ನು ಅವ್ರಿಗೆ ಬಿಟ್ಟದ್ದು. ಇವನ್ ಕರೆ ಇದೆ ಸರ್. ಹಾ ರೀ, ಹಲೋ. ಅನ್ಸುತ್ತೆ. ಹಾಂ, ಆ ರೀತಿ ಈಗ ನಾವು ಮುಂಚೆ ಆ ಕೃಷಿಯನ್ನು ಆಯ್ಕೆ ಮಾಡ್ಕೊಂಡಿದ್ವಿ, ಆಮೇಲೆ ನಾವು ವೆಟರ್ನರಿಗೆ ಹಾಕ್ಬೇಕಾಗಿತ್ತು, ಹಳಹಳಿ ಇರುತ್ತೆ, ಹಂಗೆ ಮಾಡ್ಕೋಬಾರ್ದಲ್ಲ. ಹೌದು. ಆದ್ರೆ ಅವ್ರಿಗೆ ಅಲ್ಲಿ ಆಪ್ಷನ್ಸು ಚೇಂಜ್ ಮಾಡಲಿಕ್ಕೆ ಒಂದು ಅವಕಾಶ ಇರ್ತದೆ. ಓಕೆ ಓಕೆ. ಅವರು ಎಲ್ಲ ಸಬ್ಮಿಟ್ ಮಾಡೋ ಮುಂದೆ ಅಥವಾ ಮೊದಲನೇ ಸೀಟ್ ಅಲಾಟ್ಮೆಂಟ್ ಮಾಡೋ ಮಟನೂ ಮಾಕ್ ಎಂಟ್ರಿ ಏನು ಬರ್ತದಲ್ಲ, ಮಾಕ್ ಅಲಾಟ್ಮೆಂಟ್ ಏನು ಬರ್ತದಲ್ಲ, ಅಲ್ಲಿವರೆಗೂ ಅವ್ರಿಗೆ ಮೇಲೆ ಕೆಳಗೆ ಮಾಡಲಿಕ್ಕೆ ಅವಕಾಶ ಇರ್ತದೆ. ಈಗ ಒಂದು ಕರೆ ಸರ್. ಹಲೋ ಹಲೋ ಹೇಳಿ. ಹಲೋ, ನಮಸ್ಕಾರ ಸರ್. ನಮಸ್ತೆ, ತಮ್ಮ ಹೆಸರು ಏನು ಸರ್? ಸ್ವಲ್ಪ ರೇಡಿಯೋ ದೂರ ಇಡ್ರಿ. ಹೇಳಿ, ಏನು ಹೇಳಿ, ಬೇಗ ಹೇಳಿ. ಹಾಂ ಸರ್, ಈಗ ಕಿತ್ತೂರು ಕರ್ನಾಟಕದ ಶಬ್ದ ವಸ್ತುಗಳು ಏನು ನೀವು ಇಲ್ಲಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ತಗೋತಿರಲ್ಲ ಸರ್, ಹೇಳ್ರಿ. ಆ ಟೈಮ್ದಾಗ ವಸ್ತುಗಳ ಹೆಸರು ಒಂದ್ ವೇಳೆ ಬೇರೆ ಬೇರೆ ಆಗೋ ಸಾಧ್ಯತೆ ಇರ್ತದ್ರಿ. ಹೌದು. ಆದ್ರೆ ಮಾರ್ಕ್ಸ್ ಬರೋ ಟೈಮ್ದಾಗ ಸರ್ ಅದು ಕನ್ಸಿಡರ್ ಆಗ್ತದೆ ಏನ್ರಿ? ಅಲ್ಲ, ಈಗ ಅಲ್ಲೇ ವಸ್ತುಗಳು ನೀವು ಬರೆಯೋದು ಇರೋಂಗೇ ಇಲ್ಲ. ಒಂದು ಉದಾಹರಣೆ ಕೊಡ್ತೀನಿ ಸರ್. ಈಗ ನಮ್ ಕಡೆ ಈ ಭಾಗದೊಳಗ ಡುಮ್ಮು ಅಂತಾರ್ರಿ. ಹಾ ರೀ. ಅದೇ ಡುಮ್ಮಿಗೆ ಮತ್ತೊಂದು ಭಾಗದಾಗ ಹೋದ್ರೆ ಬೇರೆ ಶಬ್ದ ಇರ್ತದ್ರಿ ಸರ್. ಹ್ಞೂನ್ರಿ. ಅದಕ್ಕೆ ಅಂತ ಟೈಮ್ದಾಗ ಸರ್ ಅದಕ್ಕೆ ಮಾರ್ಕಿಂಗ್ ಆಗೋ ಟೈಮ್ದಾಗ ಅದು ಹೆಂಗ್ ಕನ್ಸಿಡರ್ ಆಗ್ತದ್ರಿ? ಈಗ ನಾವು ಅಲ್ಲಿ ಮಾದರಿ ಇಟ್ಟಿರ್ತಾವಲ್ಲ, ನಿಮಗೆ ಬರೀಲಿಕ್ಕೆ ಅವಕಾಶ ಇಲ್ಲ ಅಲ್ಲಿ. ಬರೇ ಅದ್ರದ ಏನು ಈಗ ಮಾದರಿಯದ್ದು ಇಂಗ್ಲಿಷ್ನಲ್ಲಿ ಅದ್ರ ಹೆಸರು ಬರೆದಿರ್ತವೆ, ಕನ್ನಡದಲ್ಲಿ ಆ ಹೆಸರು ಬರೆದಿರ್ತವೆ. ಎರಡೂ ವಿಷಯದಲ್ಲಿ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಇಂಗ್ಲೀಷ್ನಾಗ ಗೊತ್ತಿರಬೇಕು, ಇಲ್ಲ ಕನ್ನಡದಾಗಾರ ಗೊತ್ತಿರಬೇಕು. ಈಗ ಅಲಸಂದಿಗೆ ಕೌಪಿ ಅಂತೇವಿ, ಅಲಸಂದಿ ಕಾಳು ಅಂತ ಕೆಳಗೆ ಬರೆದಿರ್ತೇವೆ. ಇನ್ನೊಂದ್ ಕಡೆ ಅಲಸಂದಿ ಕಾಳು ಬದ್ಲಿ ಬೇರೆ ಹೆಸರು ಕರಿಬಹುದು, ಆದ್ರೆ ಕೌಪಿ ಶಬ್ದ ಬದ್ಲಿ ಆಗೋದಿಲ್ಲ. ಅಲ್ಲ, ನೀವು ಬರೆಯೋದು ಏನು ಇರೋದಿಲ್ಲ, ಅಲ್ಲೇ ಮಾರ್ಕ್ OMR ಶೀಟ್ ನಲ್ಲಿ ಮಾರ್ಕ್ ಮಾಡೋದು ಅಷ್ಟೇ ಇರ್ತದೆ. ಧನ್ಯವಾದಗಳು. ಹಲೋ ಹಲೋ ಹಲೋ ಹಲೋ ಹಾ, ತಮ್ಮ ಹೆಸರು? ಹಲೋ ಸರ್, ನಮಸ್ತೆ, ನಿಮ್ಮ ಹೆಸರು ಹೇಳಿ. ನಾವು ಗದಗ ಜಿಲ್ಲೆ ಗದಗ ತಾಲೂಕು ಹೊಸಳ್ಳಿ ಬುದ್ಧೀಶ್ವರ ಹೊಸಳ್ಳಿ ಸರ್, ಹುಸೇನ್ ಸಾಬ್ ಅನ್ಸಾರಿ ಅಂತ ಹೇಳ್ರಿ. ಹುಸೇನ್ ಸಾಹೇಬ್ರೆ, ಈಗ ನಮ್ಮ ಮಗನಿಗೆ ಡಿಪ್ಲೊಮಾ ಕೃಷಿ ಮಾಡಿಸೋದು ಅಂತ ಮಾಡಿದೀವಿ ಸರ್. ಹಾ ರೀ, ಈಗ ಆನ್ಲೈನ್ ಅಪ್ಲಿಕೇಶನ್ ಅದು ಅಥವಾ ತಮ್ಮ ಕಾಲೇಜ್ ಬಂದು ಅಡ್ಮಿಷನ್ ಮಾಡ್ಬೇಕು ಸರ್? ಇಲ್ಲ, ಅದನ್ನೇ ಅಪ್ಲಿಕೇಶನ್ ಕರಿತೇವಿ. ಹಾಂ ಸರ್, ಹಾ ಸ್ವಲ್ಪದರಲ್ಲೇ ಅಪ್ಲಿಕೇಶನ್ ನಾವು ಕರಿತೇವಿ. ಹಾಂ ಸರ್, ಅವಾಗ ಕರೆದಾಗ ನೀವು ಪೇಪರ್ನಲ್ಲಿ ಇರ್ತದೆ, ನಮ್ಮ ಕೃಷಿ ವಿಶ್ವವಿದ್ಯಾಲಯ ವೆಬ್ಸೈಟ್ನಲ್ಲಿ ಇರ್ತದೆ, ಸ್ವಲ್ಪ ನೋಡ್ಕೋತಾ ಇರಬೇಕು. ಅವಾಗ ಅದರದ್ದು ಕೊನೆಯ ತಾರೀಕು ಅದೆಲ್ಲ ಗುರುತಾಗ್ತದೆ ನಿಮ್ಗೆ, ಮೀಡಿಯಾದಲ್ಲಿಯೂ ನಾವು ಹೇಳ್ತೇವಿ. ಅವಾಗ ಲಾಸ್ಟ್ ಡೇಟ್ ಒಳಗನೆ ನೀವು ಅಪ್ಲಿಕೇಶನ್ ಸಲ್ಲಿಸಬೇಕು ಖುದ್ದಾಗಿ, ಇಲ್ಲಾಂದ್ರೆ ಪೋಸ್ಟ್ಲಿ ಕಳಿಸೋದಿರ್ತದೆ. ಆನ್ಲೈನ್ ಇರಲ್ಲ, ಅಪ್ಲಿಕೇಶನ್ ಅಲ್ಲಿ ಸಿಗ್ತೈತಿ ವೆಬ್ಸೈಟ್ನಾಗ, ಅದನ್ನು ಪ್ರಿಂಟ್ ಮಾಡಿಕೊಂಡು ತುಂಬಿ ಅದಕ್ಕೆ ಏನೇನು ದಾಖಲಾತಿಗಳು ಬೇಕು ಹಚ್ಚಿ, ಅದಕ್ಕೆ ಏನು ಫೀ ಐತಲ್ಲ ಫೀ ಜೊತೆಗೇ ನಮ್ಮ ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಬೇಕು. ಓಕೆ, ಧನ್ಯವಾದ ಹುಸೇನ್ ಸಾಬ್ ಅವರೇ. ಹಲೋ, ಈಗ ವೆಟರ್ನರಿ ಡಿಪ್ಲೊಮಾ ಮಾಡಿರ್ತಾರೆ, ಕೃಷಿ ಡಿಪ್ಲೊಮಾ, ತೋಟಗಾರಿಕೆ ಡಿಪ್ಲೊಮಾ ಮಾಡಿರ್ತಾರೆ, ಎಲ್ಲರನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀವ ಇಲ್ಲೇ ಅಂತ ನಮ್ಮ ಶಿಕ್ಷಣ ನಿರ್ದೇಶಕರು ಹೇಳ್ತಾರೆ. ಅಂದರೆ ಈಗ BSc ಅಗ್ರಿಗೆ ನಾವು ಪ್ರವೇಶ ಪಡಿಬೇಕಾದ್ರೆ ಎಲ್ಲರೂ ಈಕ್ವಲ್ ಆಗಿ ಟ್ರೀಟ್ ಆಗಲ್ಲ. BSc ಅಗ್ರಿಗೆ ಅಂದರೆ BSc ಕೃಷಿ ಡಿಪ್ಲೊಮಾ ಕೃಷಿ ಅವರಾಗಿರ್ಬೇಕಾಗತ್ತೆ. ಅದರಂತೆಯೇ ಈಗ BSc ಫಾರೆಸ್ಟ್ರಿ ಕೋರ್ಸ್ಗಾಗಿ ಡಿಪ್ಲೊಮಾ ಅರಣ್ಯ ಮುಗಿಸಿರ್ಬೇಕಾಗತ್ತೆ. ಸೊ ಆ ಥರ ಅರ್ಹತೆ ಪಡಿತಾರೆ. ಓಕೆ, ಅದೇ ರೀತಿ ವೆಟರ್ನರಿ ಕೋರ್ಸಿಗೆ ವೆಟರ್ನರಿ ಡಿಪ್ಲೊಮಾ. ಹ್ಞೂ, ಅಲ್ಲಿ ಪ್ರಿಫರೆನ್ಸ್ ಇರುತ್ತೆ. ಪ್ರಿಫರೆನ್ಸ್ ಇರುತ್ತೆ. ಓಕೆ, ಹಲೋ ಹಲೋ ಹಲೋ ಹಲೋ, ಹಾಂ ಹೇಳಿ ಹೇಳಿ. ಹಲೋ ಸರ್, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಮಲ್ಲಿಕಾರ್ಜುನ್ ಅಂತ ಹೇಳಿ ಸರ್. ಹೇಳ್ರಿ ಮಲ್ಲಿಕಾರ್ಜುನ್ ಅವರ, ಯಾವ ಊರು ಇದು ಸರ್? ಮಾನ್ವಿ ತಾಲೂಕು ಮದ್ಲಾಪುರ. ಹಾಂ ಹೇಳ್ರಿ, ನಿಮ್ಮ ಸಮಸ್ಯೆ ಏನು? ಏನಿಲ್ಲ ಸರ್, ನಮ್ಮ ಮಗ SLC AT2 ತಗೊಂಡ ಸರ್. ಹ್ಞೂನ್ರಿ, ಅದಕ್ಕೆ ನಾವು ಅದಕ್ಕೆ ನೀವು ಅಗ್ರಿಕಲ್ಚರ್ ಇದು ಮಾಡ್ಬೋದು. ಅಲ್ಲ ಈಗ ಡೈರೆಕ್ಟ್ ಅಗ್ರಿಕಲ್ಚರ್ ಬರೋದಿಲ್ಲ, PUC ಓದ್ಬೇಕು ಅವರು ವಿಜ್ಞಾನದಲ್ಲಿ. PUC ಸೈನ್ಸ್ಗೆ ಅಡ್ಮಿಷನ್ ಮಾಡಿಸ್ರಿ. ಹಾಂ, ಈಗ 82 ಮಾಡ್ಯಾನಂದ್ರೆ ಒಳ್ಳೆ ಸ್ಕೋರ್ ಮಾಡ್ತಾನ, ಅವನಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡ್ರಿ. PUC 2nd ವರ್ಷದಲ್ಲಿ ಅವ ಪಾಸ್ ಆದಮೇಲೆ CET ಬರೀಬೇಕು, CET ಕೂಡ ಹೆಚ್ಚಿನ ಅಂಕ ತೆಗೆದುಕೊಳ್ಬೇಕು. ಅವಾಗ ಕೃಷಿ ಕೋಟಾದಡಿನೂ ನಿಮ್ಗೆ ಹೆಲ್ಪ್ ಆಗತ್ತೆ, ತಾವು ರೈತರು ತಮ್ಮ ಹೆಸರಲ್ಲೇ ಜಮೀನಿದ್ರೆ. ಹಾಂ, ಅದು ಆ ಪ್ರಯತ್ನ ಅವಾಗ ಮಾಡ್ರಿ, ಇನ್ನೆರಡು ವರ್ಷ ಹೋಗ್ಲಿ ಸರ್. ಈಗ ನಮ್ಮ ಮಗಳ ಇದ್ದಾಳ, ಮಗಳನ್ನು ಇದು ಮಾಡ್ಬೋದು. ಮಗಳ ಏನು ಓದ್ಯಾರಿ? ಮಗಳ ಸೈನ್ಸ್ PUC ಪಾಸ್ ಆಗಿದೆ. ಮತ್ತೆ ಈಗ CET ಕಟ್ಟಿದ್ರ ಅವರು? ಇಲ್ಲ ಸರ್, ಇನ್ನ ಬರೋದಿಲ್ಲಲ್ರಿ. ಅಂದ್ರೆ ಅದು CBS ಅಂತ ಹೇಳಿ ಸ್ಟೇಟ್ ಮಾಡ್ಸಾಕತ್ತೀನಿ ಸರ್. ಹಾಂ, CBS ಟಫ್ ಆಗುತ್ತ ಒಳ್ಳೆ ಅಂತೇಳಿ ಈಗ CBS ಓದಿಲ್ಲ ಸರ್, ಬಳ್ಳಾರಿಯಾಗ. ಹಾಂ ರೀ, ಈಗ ಅದು ಸ್ಟೇಟ್ ಮಾಡ್ಸಾಕತ್ತೀನಿ ಸರ್. ಅಲ್ಲ ಯಾವ್ದಾರ ಆಗ್ಲಿ PUC ಆಗ್ಬೇಕು ಕರ್ನಾಟಕ CET ಆಗಿದೆ ಸರ್. ಈಗ PUC ಪಾಸ್ ಆಗಿದೆ. PUC ಪಾಸ್ ಆಗಿದ್ರೆ ನೀವು CET ಕಟ್ಬೇಕಾಗಿತ್ತು, CET ಕಟ್ಲಿಲ್ಲಪ್ಪ ಅಂತಂದ್ರೆ ಅರ್ಹರಾಗೋದಿಲ್ಲ. ಹೌದ್ರಿ. ಓಕೆ, ಧನ್ಯವಾದ ಮಲ್ಲಿಕಾರ್ಜುನ್. ಹಲೋ ಹಲೋ ಸರ್, ಹೇಳ್ರಿ. ನಾನು ವೆಂಕಣ್ಣ ಅಂತ ಸರ್. ಹೇಳ್ರಿ ವೆಂಕಣ್ಣ, ಯಾವೂರು? ಸುತ್ತಗುಂಡಿಂದ ಅಂತ ಸರ್. ಯಾವ ತಾಲೂಕು? ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕು. ಬಬಲೇಶ್ವರ ತಾಲೂಕು, ಹೇಳ್ರಿ. ನಮ್ಮ ಅಕ್ಕಾರ್ದು ಡಿಪ್ಲೊಮಾ 3 ವರ್ಷ ಕೋರ್ಸ್ ಆಗಿದೆ ರೀ. ಎಲ್ಲಿ ಕಲ್ತಾರ? ವಿಜಯಪುರ ರೀ. ವಿಜಯಪುರದಲ್ಲಿ? ಹಾಂ. 3 ವರ್ಷದಲ್ಲಪ್ಪ ಅದು, 2 ವರ್ಷದ್ದು? ಅದು 3 ವರ್ಷ ಕೋರ್ಸ್ ಮಾಡ್ಯಾರ ರೀ ಅವ್ರು. ಯಾವ ವಿಷಯ ಅದು, ಯಾವ ವಿಷಯದ ಮೇಲೆ ಡಿಪ್ಲೊಮಾ ಮಾಡಿದ್ದಾರೆ? ಅವರು ವಿಜ್ಞಾನ ವಿಷಯದಲ್ಲಿ ಮಾಡಿದ್ರು, ಎಲೆಕ್ಟ್ರಿಕಲ್ ರೀ, ಎಲೆಕ್ಟ್ರಿಕಲ್. ಹಾ, ಅದು ಅಲ್ಲ, ಕೃಷಿಗೆ ಸಂಬಂಧಪಟ್ಟದ್ದಲ್ಲ ಅದು. ಹಾ ಹಾ ಹಾ ರೀ, ಇಂಜಿನಿಯರಿಂಗು, ಇಂಜಿನಿಯರಿಂಗ್ ಡಿಪ್ಲೊಮಾ ಅದು. ಹಾ ಹಾ ಹಾ, ಧನ್ಯವಾದಗಳು ರೀ. ಧನ್ಯವಾದ. ಹಾಂ, ಸರಿ, ಈಗ ಇಷ್ಟೆಲ್ಲ ವಿಷಯವನ್ನು ಮಾತಾಡಿದ್ರಿ, ತಾವು ಏನಾದರೂ ಹೇಳಲಿಕ್ಕೆ? ಯಾಕಂದರೆ ನಮ್ಮ ರೈತ ಮಕ್ಕಳಿಗೆ ಕೆಲವೊಂದು ಟೈಮ್ನೊಳಗೆ ಏನೋ ಅರ್ಥ ಆಗಿರಲ್ಲ. ಈಗ ನೋಡಿ, ಸಿ ಇ ಟಿ ಹಾಕಿಲ್ಲ ನಾವು, ಈಗ ಬರ್ಬೋದು.